ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತು ನಾವು ಬಬಲೇಶ್ವರ ತಾಲೂಕು ದೇವಾಪುರ ಗ್ರಾಮದ ಪ್ರಗತಿಪರ ದ್ರಾಕ್ಷಿ ಬೆಳೆಗಾರರಾಗಿರುವಂತಹ ಮಹದೇವಪ್ಪ ಕಂತಿಯವರ ತೋಟದೊಳಗ ಇದ್ದೀವಿ. ಮಹದೇವಪ್ಪ ಕಂತಿಯವರು ಸುಮಾರು ವರ್ಷಗಳಿಂದ ಕಪ್ಪು ದ್ರಾಕ್ಷಿಯನ್ನ ಬೆಳೀತಾ ಇದ್ದಾರೆ, ಅದನ್ನ ವೈನ್ ಉತ್ಪಾದನೆಗಾಗಿ ಅವರು ಮಾರಾಟ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಹೈನುಗಾರಿಕೆಯಲ್ಲಿ ಕೂಡ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಅವರ ಅನುಭವಗಳು ನಮ್ಮ ಯುವ ರೈತರಿಗೆ ಮಾದರಿ ಆಗಬಹುದು ಅಂತೇಳಿ ನಾವು ಭಾವಿಸ್ತೀವಿ. ಆಮೇಲೆ ಯಾರಿಗೆ ಹೈನುಗಾರಿಕೆ ಒಳಗ ಆಸಕ್ತಿ ಅದ ಅವರು ಕೂಡ ಇಲ್ಲಿಂದ ಪಾಠಗಳನ್ನ ತಗೊಳ್ಬಹುದು. ಮಹದೇವಪ್ಪ ಕಂತಿಯವರೇ, ತಮಗ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಈ ಕಪ್ಪು ದ್ರಾಕ್ಷಿಯನ್ನ ನೀವು ಯಾವಾಗಿಂದ ಬೆಳೆಯಾಕತ್ತೀರಿ? 12 ವರ್ಷ ಆಯ್ತು ಸರ್ ಬೆಳೆಯಾಕತ್ತಿ. ಚಲೋ ಅನಿಸೈತ್ರಿ. ಔಷಧ ಅದು ಕಂ ಬರ್ತೈತ್ರಿ, ಲೇಬರ್ ಚಾರ್ಜ್ ಕಂ ಬರ್ತೈತ್ರಿ, ಹಿಂಗಾಗಿ ನಮಗ್ ಚಲೋ ಅನಿಸ್ತೈತ್ರಿ. ಎಷ್ಟು ಜಮೀನೊಳಗ ನೀವು ಬೆಳೀತಾ ಇದ್ದೀರಿ, ಮತ್ತ ಯಾವ ರೀತಿ ಒಳ್ಳೆ ಉತ್ಪಾದನೆ ತಗೋಬೇಕು ಅಂತಂದ್ರ ಏನೇನು ತಾವು ಅನುಕರಣೆ ಮಾಡ್ತಾ ಇದ್ದೀರಿ, ಏನು ತಂತ್ರಜ್ಞಾನವನ್ನ ಅಳವಡಿಸಿಕೊಂಡಿದ್ದೀರಿ, ಮತ್ತ ಏನು ತಳಿಯನ್ನ ಬೆಳೀತಾ ಇದ್ದೀರಿ, ಈ ಎಲ್ಲಾ ವಿಚಾರಗಳನ್ನು ಸ್ವಲ್ಪ ವಿವರವಾಗಿ ಹೇಳ್ತೀರಿ? ಕೆಬರ್ನೆಟ್ ತಳಿ ರೀ ಸರ್, ಅದು ಸಿರಾಜ್ಕಿತ ಕೆಬರ್ನೆಟ್ ಅಂದ್ರೆ ಚಲೋ ಅಂತೇಳಿ ಅದನ್ನ ಹಚ್ಚಿವ್ರಿ ಸರ್. ಅದನ್ನ ಹಚ್ಚೋದ್ರಿಂದ ಈ ಸರ್ಕಾರಿ ಗೊಬ್ಬರ ಏನು ಅವಶ್ಯ ಬಾಳ ಇಲ್ರಿ, ಔಷಧ ಕಮ್ರಿ ಸರ್. ಅದಕ್ಕೆ ನಾವು ಇದ ತಿಪ್ಪಿ ಗೊಬ್ಬರ ಹಾಕಿ ನಾವು ಏನ್ ಯಾವಾಗ ಹೋಗಿ ಕಂಡ್ರನ ಔಷಧ ಹೊಡಿಬಹುದು, ಅಲ್ಲಿ ತನ ಏನು ಇಲ್ರಿ ಅದ್ರದ್ದು. ಹಿಂಗಾಗಿ ಮಾಲ್ ಇಳುವರಿ ಚಲೋ ಬರ್ತೈತಿ ಸರ್. ಅಂದ್ರೆ ಈ 2 ಎಕರೆಗೆ ನಮ್ಗೆ 10-12 ಟನ್ ಹೊಡ್ತೈತಿ ಸರ್. ನಮ್ಗೆ ಈಗ ಲಾಕ್ಡೌನ್ ಕಿಂತ ಮೊದಲ ಅದು 70-75 ತನ ರೇಟ್ ತಗೊಂಡ್ರಿ ಸರ್. ಲಾಕ್ಡೌನ್ ಯಾವಾಗ ಹೇಳಿ ಕಂಪನಿ ಅವರು ರೇಟ್ ಕಮ್ಮಿ ಆಗೈತಿ, ನಮ್ಮ ವೈನ್ ಮಾರಿಲ್ಲ ಅಂತೇಳಿ 50-55 ತರ್ ಸರ್. ಆ ಪ್ರಕಾರ ನಾವು ಮೊದಲು ಚಿಕ್ಕಬಳ್ಳಾಪುರ ಕಳಿಸ್ತಿದ್ರು ಸರ್. ಅವರು ಮುಂದೇನೋ ಅಲ್ಲಿ ಕಂಪನಿ ಒಳಗೆ ಲಾಸು ಏನೋ ನಮ್ಗೆ ಗೊತ್ತಿಲ್ಲ, ನಿಮ್ ಮಾಲ್ ನಮ್ಗೆ ಬಾಳ ಆಗೈತಿ ಎಲ್ಲರೂ ಕೊಡ್ರಿ ಅಂತೇಳಿ ಬೇಡ ಅಂತ ಸರ್. ಅಲ್ಲಿ ನಾವು ಇಲ್ಲೇ ಸೊಲ್ಲಾಪುರ ಹುಡುಗಿ ನಿಸರ್ಗ ಕಂಪನಿ ಅಂತೇಳಿ ಅಲ್ಲಿ ಕೊಡ್ತೀವ್ರಿ ಸರ್. ಚಲೋ ತಗೋತಾರೆ ಅವರು, ನಮ್ಮ ಮಾಲ್ ಚಲೋ ಒಳ್ಳೆ ಅದ ಅನ್ಸೈತ್ರಿ. 2 ಎಕರೆ ನೆಲ್ದಾಗ ನಾವು 12 ಟನ್ ತನ ಬೆಳ ಸರ್. 12 ಬೆಳತೈತ್ರಿ, 13 ಬೆಳಿತೈತ್ರಿ, ಒಮ್ಮೆ 10 ಬೆಳಿತೈತ್ರಿ. ನಾವು ಹೆಂಗ್ ಇದಕ್ ಮಾಡ್ತೇವೆ ಹಂಗ್ ಬೆಳೆ ಸರ್. ನಿಮ್ದು ಈಗೇನು ಕಂಪನಿ ಕೊಡ್ತಾ ಇದ್ದೀರಿ, ಅದು ಎಲ್ಲಾ ವ್ಯವಹಾರಗಳೆಲ್ಲ ಸುರಳಿತ ಆಗ್ತಾ ಇದಾವ? ಸರಳ ಅದಾವ ಸರ್, ಎಲ್ಲ ಸರಳ ಅದಾವ್ರಿ. ನಾವು ಇಲ್ಲೇ ಲೇಬರ್ನ ಚಿಕ್ಕಟ್ ಮಾಡಿ ಇವರು ಜವಾಬ್ದಾರಿ ನಮ್ದ್ರಿ ಸರ್. ಅವ್ರು ಓದು ತಾವ ಎಲ್ಲ ಕಾಟ ಮಾಡಿ ಎಲ್ಲ ತಮ್ಮ ಟ್ರಕ್ ತಂದು ಹೋಗ್ತಾರೆ ಸರ್. ನಮ್ಗೇನು ತೊಂದ್ರೆ ಅಂತ ಏನ್ ಬಾಳ ಇಲ್ಲ ಸರ್, ನಮ್ಗೆ ಒಳ್ಳೇದ್ ಅನ್ಸೈತಿ ಸರ್. ಈಗೇನು 2 ಎಕರೆ ಜಮೀನೊಳಗೆ ತಾವು ಬೆಳೀತಾ ಇದ್ದೀರಿ, ಮುಂದಿನ ದಿನಗಳಲ್ಲಿ ಇದನ್ನ ಇನ್ನೂ ಹೆಚ್ಚು ಮಾಡಬೇಕು, ಇಳುವರಿ ಹೆಚ್ಚು ತಗೊಳ್ಬೇಕು ಅನ್ನುವಂತದ ಏನಾದ್ರು ವಿಚಾರಗಳದಾವ? ಐತ್ ಸರ್, ಇನ್ನೂ ಒಂದ್ 2 ಎಕರೆ ಬೇರೆ ಅದನ್ನ ಹಚ್ಬೇಕಂತ ವಿಚಾರ ಐತ್ರಿ. ಹಚ್ಚಿ ಅದ್ ನಮ್ಗ ಚಲೋ ಅನ್ಸೈತ್ರಿ, ಅದನ್ನ ಇನ್ನೊಂದ್ 2 ಎಕರೆ ಮಾಡ್ಬೇಕಂತೇಳಿ ನಮ್ಮ ಅಭಿಪ್ರಾಯ ಸರ್. ಮಾಡ್ತೀವ್ರಿ ಸರ್, ಚಲೋ ಅನ್ಸೈತ್ರಿ. ನಮಗೆ ತಿನ್ನು ಕಾಯಿಕಿಂತಲೂ ಚಲೋ ಅನ್ಸೈತ್ರಿ. ಅಂದ್ರೆ ಖರ್ಚು ಕಮ್ಮಿ ಸರ್, ಇದಕ್ಕೆ ಲೇಬರ್ ಯಾವತ್ತು ಬೇಕು ತಿನ್ನುಕಾಯಿ, ಲೇಬರ್ ಯಾವತ್ತು ಪಡಾಬಿಡ್ರಿ ಸರ್, ಹೆಂಗಿಲ್ರಿ. ಮತ್ತೆ ಅದ ರೋಗ ಅಂತ ಕಂಟ್ರೋಲ್ ಇದಕ್ಕಿತ್ತಾರೆ, ತಿನ್ನುಕಾಯಿಕಿಂತ ರೋಗ ಕಮ್ರಿ. ಅದಕ್ಕೆ ಅದರಿಂದ ಅದಕ್ಕೆ ನಮ್ಗೆ ಲಾಭ ಅಳಿಸಿ ಅದನ್ನ ಮಾಡ್ಬೇಕಂತ ವಿಚಾರದಾಗದೇವ್ರಿ ಸರ್. ಈಗ ಸಾಮಾನ್ಯ ಬಿಳಿ ದ್ರಾಕ್ಷಿ ಏನಿರ್ತಾವ ಅವು, ಆಮೇಲೆ ಈ ಕಪ್ಪು ದ್ರಾಕ್ಷಿಗೆ ಚಟ್ನಿ ಮಾಡೋದಾಗ್ಲಿ ಅಥವಾ ಬೇರೆ ಬೇರೆ ಏನು ನಾವು ಅದಕ್ಕೆ ಕಾಳಜಿ ತಗೊಳ್ಬೇಕು, ರೋಗ ಈಗಾಗ್ಲಿ ತಾವ ಹೇಳಿದ್ರೆ ರೋಗ ಅದೆಲ್ಲ ಸ್ವಲ್ಪ ಕಡಿಮೆ ಇರ್ತಾವ ಕಪ್ಪು ದ್ರಾಕ್ಷಿಗೆ ಅಂತೇಳಿ, ವಿಶೇಷವಾಗಿ ಚಟ್ನಿ ಮಾಡುವಂತದ್ದು ಏನು ಕೆಲಸ ಅದ, ಇದಕ್ಕೆ ಯಾವ ರೀತಿಯಾದಂತಹ ಒಂದು ಎಚ್ಚರಿಕೆ ತಗೋಬೇಕಂತೀರಿ? ಎಲ್ಲ ಸೇಮ್ ಸರ್, ಅದಕ್ಕೆ ಎಚ್ಚರಿಕೆ ಅಂತ ಏನೇನು ಅದು ಡೇಟ್ ಇರ್ತೈತಿ ಸರ್. 5 ತಾರೀಕು ಒಂದು ರೂಲ್ಸ್ ಚಿಕ್ಕಮ್ಮ 10-12 ತನ ತಾರೀಕದ ಮಾಡಬಹುದು ರೀ. ಚಟ್ನಿ ಸೇಮ್ ಮಾಡೋ ಚಾರ್ಜ್ ಲೇಬರ್ ಚಾರ್ಜ್ ಒಂದಾರೆ, ನಾರ್ಮೆಕ್ಸ್ ಸೇಮ್ ಬರ್ತದ್ರಿ ಎಲ್ಲ, ಅದ ಒಂದ ಸೇಮ್ ರೀ. ಅದಕ್ಕೆ ಅದಕ್ಕೆ ಉಳಿದ ಔಷಧನ್ಯಾಗ ಕಮ್ರಿ ಸರ್, ಅದೇನ್ ಚಟ್ನಿದು ಏನ್ ತೊಂದ್ರೆ ಇಲ್ಲ ಸರ್. ಅವ ಲೇಬರ್ ಮೇಲೆ ಮಾಡ್ತಿವ್ರಿ, ಒಮ್ಮೆ ನಾವು ಕೈಯಾಗಿಲ್ಲೇ ಹುಡುಗರು ಸಿಕ್ಕು ಅಂದ್ರೆ ಮಾಡ್ತಿರ್ ಸರ್. ಅದ ಸೇಮ್ ರೀ, ಎಲ್ಲ ಡಾರ್ಮೆಕ್ಸ್ ಹಚ್ಚೋದು ಅದೆಲ್ಲ ಅದ ಸೇಮ್ ಬರ್ತೈತೆ. ಮುಂದೆ ಔಷಧ ಕಮ್ಮ, ಲೇಬರ್ ಕಮ್ಮಿ ಚಾರ್ಜ್ ರೀ, ಹಿಂಗಾಗಿ ನಮಗ ಅದ ಲಾಭ ಅನ್ಸಕ್ತೈತೆ ಸರ್. ಈ ಕಪ್ಪು ದ್ರಾಕ್ಷಿ ಬೆಳೆದಕ್ಕಿಂತ ಮೊದ್ಲ ಇದ್ರ ಬಗ್ಗೆ ಏನಾದ್ರೂ ತಿಳ್ಕೊಂಡು ಟ್ರೈನಿಂಗ್ ತಗೊಂಡು ಇಂತಹದ್ದೇನಾದ್ರೂ ಮಾಡಿದ್ರಿ ತಾವು? ಏನಿಲ್ಲ ಸರ್, ಬಬಲೇಶ್ವರದವ್ರ ಕೊಕ್ರೆ ಸಾಹೇಬ್ರ ಅಂತೇಳಿ ನಮ್ಮಲ್ಲಿ ಒಂದ್ ಜಾಗ ಹಿಡಿದು ಮಾಡ್ಯಾರ್ರಿ ಸರ್. ಅವ್ರ ಅಭಿಪ್ರಾಯ ಮೇಲೆ ಮಾಡಿದಿವ್ರಿ. ಹಂಗ ಅವ್ರು ಏನ್ ನಮ್ಗೇನು ಟ್ರೈನಿಂಗ್ ಕೊಟ್ಟಿಲ್ಲ, ಏನಿಲ್ಲ ರೀ, ಹಚ್ಚೋದು ಅಟ್ ಹಿಂಗ್ ಬೆಳೆಸೋದ ಹೇಳಿದ್ರಿ. ಆ ಪ್ರಕಾರ ನಾವು ಹಚ್ಚಿ ನಮ್ಮ ಸ್ವಂತ ಸ್ಯಾನಿತಾನಿಂದ ಮಾಡಿ ಮಾಡ್ಕೋತ ಹೊಂಟಿವಿ ಸರ್. ಔಷಧ ಈಗೇನ್ ಎಲ್ಲಾ ತರ ಯಾವ್ದು ಹೊಡೆದ್ರೆ ಏನಾಕತ್ತೆ ಅನ್ನೋದು ನಮಗೂ ಮಾಹಿತಿ ಇರ್ತೈತ್ರಿ. ಆದ್ರೆ ಅದ್ರ ಪ್ರಕಾರ ನಾವು ಮಾಡ್ಕೋತ ಹೊಂಟಿವಿ ಸರ್. ಅದೇನು ಯಾರನ್ನೂ ಏನ್ ಟ್ರೈನಿಂಗ್ ಮಾಡಿಲ್ಲ, ನಾವು ಎಲ್ಲಿ ಹೋಗಿಲ್ಲ, ಏನಿಲ್ಲ, ಇಲ್ಲೇ ಸ್ವಂತ ಮಾಡಿ ಸರ್. ಎಲ್ಲಾ ದ್ರಾಕ್ಷಿಯನ್ನ ನೀವು ಕಂಪನಿಗೆ ಕೊಡ್ತೀರಿ, ಹೊರಗೆ ಮಾರಾಟ ಮಾಡೋದಿಲ್ಲ? ಇಲ್ಲ ಸರ್, ಹೊರಗೆ ಯಾರು ತೋಳಲ್ಲ ಸರ್. ಅದು ವೈನ್ ಕತ್ತ ಹೋಗುದ್ರಿ, ವೈನ್ ಕತ್ತ ಹೋಗುದು, ಮತ್ತೆ ಎಲ್ಲಿ ತೋಳನ್, ಮತ್ತೆ ಈ ಕಂಪನಿ ಅವ್ರಬಿಟ್ಟು ಮತ್ತೊಂದು ಕಂಪನಿಯವ್ರ ತಗೋಬೇಕ್ರಿ. ನಮ್ಗೆ ಇವ್ರು ಒಳ್ಳೆ ಅನಿಸ್ತಾ ಇಲ್ಲೇ ಕೊಡಕತ್ತೀವ್ರಿ, ನಾವು ಕಾಯಂ ಕೊಡ್ತೀವ್ರಿ. ಅದ ಅಗ್ರಿಮೆಂಟ್ ಅತ್ ಮಾಡ್ಕೋತಾರ ಸರ್. ಅಗ್ರಿಮೆಂಟ್ ಅತ್ ಮಾಡ್ಕೊಂಡಾಗ ಮೊದಲು ನಮ್ ತ್ವಾಡೆ ಅತ್ತೇಳಿ ಹಂಗ ಹೋಗ್ತಿವಳತ್ತನ ಬಿಟ್ರಿ. ಈಗೂ ಅಗ್ರಿಮೆಂಟ್ ಅನ್ನ ಇಲ್ರಿ, ನಿಮ್ ಪಡ 2-3 ವರ್ಷ ಇದ್ದಾಗಿಂದ ಆರು ಮಾಡ್ಕೋತಿದ್ವಿ, ನಿಮ್ ಪಡ 10-12 ವರ್ಷ ಆಗೈತಿ, ಇನ್ನ ಮಾಲ್ ಕಮ್ಮಕತಿ, ಅಗ್ರಿಮೆಂಟ್ ಬ್ಯಾಡ್ ಅನ್ನೋ ಲೆಕ್ಕಕ್ಕೆ ಬಂದ್ರಿ ಅವರು. ನಿಮ್ ಮಾಲ್ ತಗೋತೀವ್ರಿ, ಹೆಚ್ಚು ರೇಟ್ ಅದ ಹೆಚ್ಚು ತಗೋತೀವಿ, ಕಮ್ ರೇಟ್ ಅದ ಕಮ್ ತಗೋತೀವಿ. ಹಂಗೇನ್ ಮಾಡೋದು ಬೇಡನ, ನಾವು ಹಂಗ ಅದನ್ ಮೇಲೆ ಹೊಂಟಿವ್ರಿ ಸರ್. ಏನೇನ್ ಇಳುವರಿ ಮತ್ತೆ ಏನೇನು ಆದಾಯ ನಿಮಗ್ ಬೀಳ್ತದಂತೀರಿ? ಒಂದ್ ಎಕರೆಕ 5-6 ಟನ್ ಬೀಳ್ತೈತ್ರಿ, ಅದು 60 ಬೀಳ್ತೈತಿ, 70 ರೇಟ್ ಬೀಳ್ತೈತ್ರಿ ನಮಗ. ಅದ್ರ ಮೇಲೆ ನಮಗ ಇದು ಆಗತ್ತೆ. ಈಗ ಒಂದ್ 10 ಟನ್ಗೆ 70 ಅಂದ್ರೆ 7 ಲಕ್ಷ ರೂಪಾಯಿ ಆಗತ್ತೆ. ಅದೇ 70 ರಂಗ ರೇಟ್ ಇಡಿದ್ರು, 50 ರಂಗ 5 ಲಕ್ಷ ರೀ. ಹಿಂಗ ರೇಟ್ ಅದ ಹೆಂಗ ಆಗತ್ತೆ ಅದ್ರ ಮೇಲೆ ಇಂಪೋರ್ಮೆಂಟ್ ಆಗತ್ರಿ. ಮತ್ತೆ ಇನ್ನೂ ಕಾಯ್ದು ಅವ್ ಹೆಚ್ಚಿಗೆ ಕಾಯಿಡಿಸ್ತಾನ್ರಿ, ಹೆಚ್ಚಿಗೆ ಮಣುಕ್ ಮಾಡು ಖರ್ಚು ಹೆಚ್ಚರಿ, ಅದರಿಂದ ಅದ್ ಖರ್ಚಿನಿಂದ ಮಾಲ್ ಹೆಚ್ಚು ಅನಸ್ತೈತ್ರಿ. ಅದ್ರ ಹಿಂದ್ ಖರ್ಚು ಕಾಣಂಗಿಲ್ಲ ಸರ್. ತಿನ್ನೂ ಕಾಯ್ದು ಮಾಡಿದ ಔಷಧ ಅದನ್ನೆಲ್ಲ ಲೆಕ್ಕ ತೆಗ್ದ್ರೆ ಇದರಟ್ಟ ಬಿಡ ಸರ್. ನೀವು ಈಟ ಯಾಕಂದ್ರೆ ಕಂಡಾಪ್ಟ್ ಮಾಲ್ ತೆಗಿರತ್ತಾರೆ ಸರ್, ತೆಗ್ರೆ ಅದ್ ಹಿಂದ್ ಖರ್ಚು ಮಾಡೈತ್ರಿ. ಈಗ ನಾವು ಮಣುಕ್ ಮಾಡ್ಬೇಕಾದ್ರೆ ಈಗ ಕಂಡಾಪ್ಟ್ ಖರ್ಚು ರೀ. ಅದು ಲೇಬರ್ ಅವನು ಇದು ರ್ಯಾಕಿಗೆ ಹಾಕಬೇಕು, ತಿಕ್ಕಿಸ್ಬೇಕು, ಎಲ್ಲ ಅದು ಮಣುಕ್ ತಯಾರಾಗಬೇಕಾದ್ರೆ ಮೊದಲು ಎಟ್ ನಾವು ಖರ್ಚು ಹಚ್ಚಿ ಕಾಯಿ ಬೆಳೆಸಿರ್ತೀವ್ರಿ, ಅಟ್ಟ ಅದು ಈಗ ಬರ್ತೈತ್ರಿ. ಇದ್ರದ್ದು ಏನಿಲ್ಲ ಸರ್, ರುಚಿ ಶುಗರ್ ನೋಡ್ತಾರ್ರಿ, 22-23.10 ಅಂತ ಚಟ್ನಿ ಹೇಳ್ಬಿಡ್ತಾರೆ ಇಂಥ ಡೇಟಿಂಗ್ ಮಾಡೋದತ್ತೇಳಿ. ಅವತ್ತು ನಾವು ಮಾಡಿ ಗಾಡಿ ಕೊಟ್ಟು ಬಿಡಿದ್ರು ಸರ್, ನಮ್ ಕಾಟ ಮನೆಗೆ ಬರ್ತೈತಿ, ಅದ್ರ ಮೇಲೆ ಪೇಮೆಂಟ್ ರೀ. ಇದೇನ್ ನಮಗ್ ಅಂತ್ರಿ ಅನ್ಸಿಲ್ರಿ ಸರ್. ಅದು ಇಳುವರಿ ಹತ್ತು ಕಾಣಬಹುದು ರೀ ಹೊರಗೆ ನೋಡಕ್ಕ, ಹಿಂದ ಅದ್ರ ಖರ್ಚು ತೆಗ್ರೆ ಇದ್ರ ಸೇಮ್ ಬಿಡ್ತೈತಿ ಸರ್. ಮತ್ತ ಅದಕ್ಕೆ ಹಾಕೋದ್ ಹೊಟ್ಟಿ ಗೊಬ್ಬರ ಪ್ರತಿ ವರ್ಷ ತಿಪ್ಪಿ ಗೊಬ್ಬರ ಬೇಕು ಸರ್. ಅದಕ್ಕೆ ಇದಕ್ ಬರ್ಲಿಕ್ಕೂ ನೇಡಿ ಸರ್. ಏನೋ ನಾವು ಇದ ಡಿಎಪಿ ಯಾವ್ದ ನಾವು ಸಾವಯವಕ್ಕೆ ಯಾವ ಗೊಬ್ಬರ ಹಾಕಿದ್ರು ಸರ್ ಅದ್ರ ಮೇಲೆ ಕಾಯ್ತಿರ್ತೈತ್ರಿ. ಅದಂಗಿಲ್ರಿ, ತಿಪ್ಪಿ ಗೊಬ್ಬರ ಹಾಕಲಿ ಆ ವರ್ಷ ಕಾಯಿನ ಆಗುದಿಲ್ರಿ, ಅದಕ್ಕೆ ಇಳುವರಿ ಕಮ್ ಆಕತ್ರಿ. ಅದಕ್ಕೆ ಬಹಳ ಮೇಯಿಸ್ಬೇಕ್ರಿ, ಬಹಳ ಮೇಯಿಸಿದಾಗ ಕಾಯಿ ಕೊಡ್ತೈತ್ರಿ. ಇಲ್ಲಿ ಅಂದ್ರೆ ನಾವು ಹಾಕೋದು ಅಷ್ಟು ಮಾಡಿದ್ರೆ ಅಷ್ಟ ಆಗುದಿಲ್ರಿ. ಇದಕ್ಕೆ ನಾವು ಕಮ್ ಹಾಕಿದ್ರು ಬರಟ್ಟು ಬರತ್ತೆ ಸರ್. ಅದಕ್ಕಾಗಿ ನಮಗಿದ ಇದು ಅನಿಸಿ ಇದನ್ನ ಮಾಡಿದ್ರು. ಈಗ ಒಂದೇ ಕಂಪನಿಯನ್ನ ನೀವು ಬಹಳ ದಿವಸದಿಂದ ನೆಚ್ಚಿಕೊಂಡಿರಿ, ಬೇರೆ ಕಡೆ ಎಲ್ಲರೆ ಮಾರ್ಕೆಟ್ ಮಾಡಬೇಕು ಅಂತ ಹೇಳಿ ಏನಾದ್ರೂ ಅಧ್ಯಯನ ಮಾಡಿರ ಹೆಂಗಂತ? ಇನ್ನ ಏನ್ ಮಾಡಿಲ್ಲ ಸರ್, ನಮಗ್ ಚಲೋ ಅನಿಸಿಲ್ಲ ಕೊಡಕತ್ತೀವ್ರಿ. ಇನ್ನು ಇವ್ರಿಗಿಂತ 10 ರೂಪಾಯಿ ಹೆಚ್ಚಿಗೆ ಬೀಳಿದ್ರು ಕೊಡ್ಬೋದು ಸರ್. ಈ ವರ್ಷ ಹೋಗಿ ಬಂದ್ ಮುಂದಿಂಗ್ ನಾವು ಮಾಲ ಇದು ಆಕತ್ತಪ್ಪ, ನಿಮ್ ಮಾತ್ ಬೇರೆ ಕೊಡ್ರಿ ಅಂದ್ ಮಾತು ಹುಡುಕ್ಯಾರಿ ಯಾರು ಹಚ್ಚಿಕೊಳ್ಳಂಗಿಲ್ಲ ಸರ್. ನಾವು ಒಂದ್ 10 ರೂಪಾಯಿ ಸೈ ಅಲ್ಲಿ ತುಟ್ಟಿ ಅಲ್ಲಿ ಕೊಟ್ಟಿವಂದ್ರಿ, ನಮ್ಮ ಮಾಲ್ ಯಾವಾಗಾದ್ರೂ ಬಂದ್ ಆರ್ತಾರ ಸರ್, ರಾತ್ರಿಯಾಗ ಹೋಗ್ತಾರ ಅನ್ನೋ ಧೈರ್ಯ ಇರ್ತದೆ ಸರ್. ಅಗ್ರಿಮೆಂಟ್ ಅಂದ್ರೆ ಏನೂ ಚಿಂತಿಲ್ರಿ, ನಾವ್ ಹೆಂಗ್ ಬೆಳೆದ್ರು ಹೋಗ್ತಾರೆ. ಅಗ್ರಿಮೆಂಟ್ ಇರ್ಲಿಕ್ಕಂದ್ರೆ ನಾವು ಸ್ವಲ್ಪ ಒಬ್ಬರು ಗಟ್ಟಿ ಹಂಗೆ ಹಾಕೊಂಡ್ರೆ ನಮಗ್ ಮೆಸ್ತಾರೆ. ಏ ಈ ವರ್ಷ 10 ರೂಪಾಯಿ ಅಲ್ಲಿ ಸಿಕ್ತು ಕೊಟ್ಟಿವು, ಮರು ವರ್ಷ ನಮ್ಮ ಮಾಲ್ ವಾಲೆ ಅಂದ್ರೆ ಇವ್ ಬಂದು ಅದಕ್ಕೆ ಕಮ್ ಕೇಳಕತ್ತಾನ್ರಿ. ಅದಕ್ಕಾಗಿ ಅವ್ ಅಂದಂಗ್ ಕೊಟ್ಟು ನಾವ್ ಅಲ್ಲೇ ಇದು ಮಾಡ್ತೀವಿ. ಇದಕ್ಕಾಗಿ ನಮ್ಗ ಪಾಡ ಕೊಡ್ಬೋದ್ರಿ. ಅವ್ ಏಕ್ದಮ್ ಬಂದೆ ಅವ್ 50 ಅಂದ್ರೆ ನಾ 60 ಕೊಡ್ತಾನೆ, 70 ಕೊಡ್ತಾನೆ, ಇದೊಂದ್ ವರ್ಷ ಅನ್ಬೋದ್ರಿ ಮಾಲ್ ಕಮ್ಮಿ ಸಂಬಂಧ. ಮುಂದಿನ ಕಾವ್ ಮಾಲ ಬಾಳ ಆತ್ನ ವಾಲ್ಯ ಅಂದ್ರೆ ನೀವು ಇಕ್ಕಟ್ 20 ಕೇಳಕತ್ತಾನ್ರಿ. ಅದಕ್ ಬ್ಯಾಡ, ನಮ್ಗೆ ಏನೊಂದ್ ರೇಟ್ ಅವ್ರು ಕೊಡ್ತಾರ ಆ ರೇಟಿನ ಮೇಲೆ ನಾವು ಕೊಡ್ತೀವಿ ಸರ್. ಈ ಊರೊಳಗಾಗ್ಲಿ ಅಥವಾ ಸುತ್ತಮುತ್ತಲಾಗ್ಲಿ ಕಪ್ಪು ದ್ರಾಕ್ಷಿ ನೀವು ಒಬ್ಬರೇ ಬೆಳೀತಿದ್ರ ಅಥವಾ ಬೇರೆ ಯಾರಾದ್ರೂ ಬೆಳೀತಾ ಇದ್ದಾರ? ನಮ್ಮ ಊರಾಗ ಇನ್ನೊಬ್ಬರದಾರ ಸರ್, ಕೊಕ್ರಿ ಅತ್ತೇನ್ ಅಂದಿವಲ್ರಿ ಅವರೊಬ್ರಿ, ನಾವೊಬ್ರ ಅಟ್ಟಾರಿ, ನಮ್ಮಲ್ಲಿ ಯಾವ ಇಲ್ರಿ. ಬಗಲೇಶ್ವರದವ್ರಿ, ನಮ್ಮಲ್ಲಿ ಬಂದ್ ಜಮೀನ್ ಇಡದಾರ್ರಿ. ಅವ್ರ ಮಾಹಿತಿಯಿಂದ ಹಚ್ಚಿವ್ರೆ ಹಚ್ಚೋದ್ ಅಟ್ಟ ಆತ್ರಿ ಒಳ್ಳೆ, ಅವರು ನಾವು ಬಿಟ್ಟು ನಮ್ ನಾವು ಸ್ವಂತ ನಾವು ಮಾಡ್ತೀವ್ರಿ. ಅವ್ರ ಏನ್ ಮಾಹಿತಿ ಹೇಳಿಲ್ಲ ಏನಿಲ್ರಿ, ಹಚ್ಚಿ ಇಂಥ ಡೇಟಿಗೆ ಹಚ್ಚೋದು ಇಂಥ ಡೇಟಿಗೆ ಕಣ್ ಕಟ್ಟೋದ್ ಅಂತ ಹೇಳ್ಬಿಟ್ರಿ. ಅದ್ರ ಮೇಲೆ ನಾವ್ ಹಂಗ ಇದು ಮಾಡ್ಕೊತ ನಾವು ಬಂದಿವ್ರಿ. ಅಂದ್ರೆ ಅವರು ನಮ್ಮ ಊರಾಗ ಅಂದ್ರೆ ಅಡ್ಡ ಪಡಾರಿ, ಮತ್ತೆ ಬೇರೆ ಕಡೆ ಅದಾವ್ರಿ ನಮ್ಮಲ್ಲಿ ಅಡ್ಡ ಪಡಾರಿ. ಈಗ ನಿಮಗ ಚಾಟ್ನಿ ಮಾಡಂತವ್ರು, ಕಣ್ಣು ಕಟ್ಟಂತವ್ರು, ಏನು ಕೌಶಲ್ಯ ಇರುವಂತಹ ಒಂದೇನು ಕೂಲಿ ಆಳುಗಳು ಬೇಕು, ಎಲ್ಲರೂ ಸಮಯಕ್ಕೆ ಸರಿಯಾಗಿ ಸಿಗ್ತಾರಂತೀರಿ? ಸಿಗ್ತಾರೆ ಸರ್, ಸಿಗ್ತಾರೆ. ಅಡ್ವಾನ್ಸ್ ಹೇಳ್ಬೇಕು ಸರ್, ನಾವು ನಾಳೆ ಮಾಡ್ತೀವಿ ಇಂದ ಬಾ ಅಂದ್ರೆ ಬರಂಗಿಲ್ಲ ಸರ್. ಅವ್ರು ಅಡ್ವಾನ್ಸ್ ಹೇಳಿ ಇಂಥದ್ ನಿಮ್ ರೇಟ್ ಬಗೆಹರಿಸಿ ನಾವು ಹಿಂಗ್ ಬರ್ಬೇಕಂದ್ರೆ ಬರ್ತಾರೆ. ಅವರು ಅದು ಬೀಜಿ ಬಾಳಕತ್ ಸರ್, ಒಮ್ಮೆ ಬಂದ್ಬಿಡ್ತಾವಲ್ರಿ ಕಣ್ಣು ಕಟ್ಟು, ಅದು ಒಮ್ಮೆ ರೀ ಚಾಟ್ನಿನೂ ಒಮ್ಮೆ ಬಂದ್ಬಿಡ್ತಾವ. ಆ ಹೊತ್ತಿನಲ್ಲಿ ಲೇಬರ್ ಸಿಗಂಗಿಲ್ರಿ, ಪಡ ಇರ್ತಾವ್ರಿ 10 ಎಕರೆ 20 ಎಕರೆ ಒತ್ತಾಟೆ. ನಾವು ಇಂದ ಡೇಟ್ ನೀವು ಮಾಡದ್ ಕಂಪನಿಯವ್ರು ಕೊಟ್ಟಿರ್ಲಿ ಅವ್ರಿ, ಅವ್ರ ಮುಂದೆ ಆ ಪಡ ಮುಗ್ದಾಗ ಇಲ್ಲಿ ಬರೋರಿ. ಹಿಂಗಾಗಿ ಒಂದಿಟ್ಟು 4 ದಿನ ಹೆಚ್ಚಕಮ್ಮ ನಡೀತದೆ ಸರ್. ಅದೇನ್ ನಡೀತೈತ್ರಿ, ಅಲ್ಲಿ ತನಕ ತಡ್ಕೊಂಡು ಅವ್ರ ಮುಗಿಯನ ಕರ್ಕೊಂಡು ಮಾಡ್ತೀವಿ ಸರ್. ಈ ನಮ್ಮ ಬಿಳಿ ದ್ರಾಕ್ಷಿಗೆ ಮತ್ತೆ ಕಪ್ಪು ದ್ರಾಕ್ಷಿಗೆ ವ್ಯತ್ಯಾಸ ಹೇಳಿದ್ರಿ ನೀವು, ಬಹಳ ಸೋಯ್ ಆಗ್ತದೆ ಇದು ಕಪ್ಪು ದ್ರಾಕ್ಷಿ ಬೆಳೆಸುವಂತದ್ದು ಅಂತ ಹೇಳಿ. ಇದನ್ನು ನೋಡಿಕೊಂಡು ನೀವು ಬೆಳೆದಂತಹ ಒಂದು ದ್ರಾಕ್ಷಿಯನ್ನು ನೋಡಿಕೊಂಡು ಇದಕ್ಕೆ ಹೆಂಗ ರೇಟ್ ಬರ್ತಾ ಇದೆ, ನೀವು ಮಾರಾಟ ಮಾಡ್ತಾ ಇದ್ದೀರಿ, ಇದನ್ನ ನೋಡ್ಕೊಂಡು ಮತ್ತೆ ಯಾರಾದ್ರೂ ದ್ರಾಕ್ಷಿ ಹಾಕ್ತೀನಿ ಅಂತ ಹೇಳಿ ಬಂದಾರ? ಇಲ್ಲಿ ಬಿದ್ರಿಯವರು ನಮ್ ಸಂಬಂಧಿಕರಿ, ಅವ್ರು ನಮ್ ನೋಡೆ ಹೋಗಿ ಮಾಡ್ಯಾನ್ರಿ, 4-5 ಎಕರೆ ಮಾಡಿದ್ರು, ಚಲೋ ಅನ್ಸೈತ್ರಿ ಅವ್ಗು, ಚಲೋ ಮಾಡಿದ್ರಪ್ಪ. ನಮ್ಮ ಗಿಡ ಇದು ಅದ ಬಿದ್ರ ತಂದು ಸಹಿತ ಅವ್ಗ ನಾವು ಕೊಟ್ಟಿವ್ರಿ ಬೀಗರಿಗೆ, ಹಚ್ಚಿ ಅವ್ರು ಚಲೋ ಮಾಡ್ಯಾನ್ರಿ ಅವನು. ಈಗ ಅವಂದು ನಮ್ಮ ಕಂಪ್ನಿಗೆ ಹೋಗತ್ರಿ, ಅವಂದು ಚಲೋ ಆಗೈತ್ರಿ, ಅದನ್ನು ಅದನ್ನ ಮಾಡಿದ್ರಿ ಅವನು. ತಿನ್ನೋ ಕಾಯ್ದ್ರೆ ಮಾಡಿ ಮನ್ಯಾಗ ಜೋಡಾಳ ಇರ್ಬೇಕು ಸರ್, ಬಾಳ ದುಡಿಯವ್ರು ಇರ್ಬೇಕ್ರಿ, ಅಂದ್ರೆ ಲಾಭ ಆಕತ್ರಿ. ಎಲ್ಲ ನಾವು ಲೇಬರ್ ಮೇಲೆ ಮಾಡಿವ್ ಅಂದ್ರೆ ಅದು ಉಳಿಯಂಗಿಲ್ಲ ಸರ್. ಅದು ಇದಕ್ಕೆ ನಮಗೆ ಕಬ್ ಇದ್ದಂಗ ನೋಡ್ಸಿದ್ರೆ ಒಂದಿಟ್ ಗೊಬ್ಬರ ಹೋಗ್ರೆ ಹೆಚ್ಚು ಕಾಯಕತ್ರಿ, ಗೊಬ್ಬರ ಕಮ್ ಆಕತಿ, ಅದ್ರಗತ್ತೆ ಲಾಸ್ ತೋರ್ಸಂಗಿಲ್ಲ. ಈ ಮತ್ತೆ ನಿಸರ್ಗ ಇದು ಮಳಿದು ಪಳಿದು ಅದೆಲ್ಲ ಪಿಕ್ಕಿಗೆ ತಟ್ಟೋದ್ರಿ, ತಿನ್ನುಕಾಯಿಗೆ ತಟ್ಟೋದ, ಇದಕ್ಕೂ ತಟ್ಟೋದ್ರಿ, ಅದ್ ನಮ್ಮ ಹಣಿ ಬರ್ ಸರ್. ಈ ವರ್ಷ 4 ದಿನ ಪರ್ಕ್ ಸರ್, 4 ದಿನ ಹಿಂದ ಅದು ಪಡ ಸತ್ಯನಾಸದ್ರಿ, ನಮ್ಮ ಮುಂದದು ಜ್ವಾಳದ ಕಳಟ್ ಕಾಳದು ಕಡೆಕಾಯಿ ಬಿಟ್ಟುರಿ, ಹೂ ಇದ್ದು ಒಟ್ಟು ಕತ್ತರಿಸಿ ಬಿದ್ದವ್ರಿ. ಅದಕ್ಕೆ ನಿಸರ್ಗ ಅವ್ರವ್ರ ಹಣಿ ಬರ್ ಸರ್. ಈಗ ಹಣ್ಣಾಗಿರ್ತ ಸರ್, ಈಗ ಹಣ್ಣಾಗಿ ನಾವು ಶುಗರ್ ಬಂದ್ಬಿಟ್ಟೈತ್ರಿ ಸರ್, 4 ಚಟ್ನಿ ಐತ್ರಿ ನಮ್ ಪಡ. ಒಂದು ಗಡುಗ ಮಿಂಚ ಮಳಿ ಆತಂದ್ರ ವರ್ಸ್ ಮಾಡಿ ದೊಡ್ಡ ಹಾನಿ ಆಕ ಸರ್ ಅದ್ ಅದ ನಿಸರ್ಗ ದೇವ್ರ ಕಾಪಾಡೋದ್ರಿ ಅದನ್ನ ಆ ದೇವ್ರ ಮೇಲೆ ಡಿಪೆಂಡ್ ರೀ. ಮತ್ತೆ ಇದನ್ನ ಮಾಡೋ ಧೈರ್ಯದ ಅವನು ಬೇಕು ಸರ್, ಒಂದ್ ವರ್ಷ ಲಾಸ್ ಅವ್ರು ತಡ್ಕೊಳಂತೂ ಶಕ್ತಿ ಇರ್ಬೇಕ್ರಿ ಅವರಲ್ಲಿ. ಇಲ್ಲ ನಾವು ಹಚ್ಚಿ ಅದ್ರ ಮೇಲೆ ಡಿಪೆಂಡ್ ಆದ್ವಿ ಅಂದ್ರೆ ಬಹಳ ಇಫೆಕ್ಟ್ ಐತ್ರಿ. ಒಮ್ಮೆ ಒಮ್ಮೆ ಹೊಡೆದ್ ಬೀಳದ ಸರ್. ಈಗ ಹೂ ಇಡ್ಸಿರ್ತೀವ್ರಿ, ಈ ಹೂ ಸತ್ ಹೋದ್ರೆ ಮತ್ ಮುಂದ್ ಮರಿ ವರ್ಷ ಹೂ ಬಿಟ್ಟು ಕಾಯಾಗುತ್ತಾನ ಇಲ್ಲಿ ಏನು ಇಲ್ಲ ಅಲ್ರಿ, ಬಂದ ಅಲ್ರಿ. ಅದೇನ್ ನೋಡು ಮತ್ತೊಂದು ಗೊಬ್ಬರ ಹಾಕಿ ಬೆಳೆಸ್ತ ನನಗೆ, ಅದಕ್ಕೊಂದು ಡೇಟಿನ ಮೇಲೆ ಇರ್ತೈತ್ರಿ. ಹಿಂಗಾಗಿ ಅದಕ್ಕೆ ದ್ರಾಕ್ಷಿ ಹಚ್ಚಿದವ ಹಿಂದ ಅಮೌಂಟ್ ಪೆಂಡಿಂಗ್ ಇರ್ಬೇಕ್ರಿ, ಧೈರ್ಯನೂ ಬೇಕ್ರಿ. ರಾಕಿದ್ದೊಬ್ ಧೈರ್ಯ ಇರಂಗಿಲ್ರಿ, ಎಷ್ಟೋ ರೈತರು ಇದು ಆಗಾಕ ಒಂದು ಇದು ಆಗ್ಬಿಟ್ಟಾರ್ರಿ, ಅದಕ್ಕೆ ಎದಿ ಹೊಡ್ಕರ್ ಇದ್ದವ್ರು ಜೀವ ಹಾನಿ ಮಾಡ್ಕೊಂಡ್ಬಿಟ್ಟಾರ್ರಿ. ಹಂಗ ಆ ಪರಿಸ್ಥಿತಿ ಒಳಗೆ ಬರ್ತಾವ್ರಿ, ಅದ್ ದ್ರಾಕ್ಷಿ ಹಚ್ಚಿದವ್ ಧೈರ್ಯ ಆಟ್ರಿ. ಅದಕ್ಕೆ ಏನ್ ಬಂದ್ರು ತಡ್ಕೊಳ್ಳೋ ಶಕ್ತಿ ಇರ್ಬೇಕ್ರಿ ಅವಾಗ, ಅಂದ್ರೆ ಅವಂಗೊಂದು ಬೆಲೆ ಸಿಗ್ತೈತ್ರಿ. ಈಗ ನಾವ್ ಹಚ್ಚಿವತ್ ಮತ್ತೊಬ್ರು ಹಚ್ಚಿ ಹಂಗೂ ಮಾಡಿದ್ರೆ ಲಾಸ್ಟ್ ನಡುವ ಕಾಯಾಗ್ಲಾರ ಪಡ ಅಡ್ಡಿ ಹೋಗ್ದಾರೆ ಎಷ್ಟೋ ಮಂದಿ. ಹಂಗಾರಿ ಅದಕ್ಕೊಂದು ಧೈರ್ಯ ಬೇಕ್ರಿ, ಅದಕ್ಕೊಂದು ಮಾಡೋದು ಎಲ್ಲ ತರ ಬೇಕ್ರಿ ಅಂದ್ರೆ ಆಕೈತಿ ಸರ್. ದ್ರಾಕ್ಷಿ ಅಲ್ಲದೆ ಮತ್ತೆ ಏನೇನು ಬೆಳೀತಾ ಇದ್ರಿ ನೀವು? ಮತ್ತೆ ಕಬ್ ಮಾಡಿವ್ರಿ ಸರ್, ಕಬ್ ಮಾಡಿವು. ಮತ್ತೆ ನಾವು ಅದ್ರ ಕೂಡ ಹೈನುಗಾರಿಕೆ ಮಾಡಿವ್ರಿ. ನಾವು ಹೈನುಗಾರಿಕೆ ಮಾಡಿ ಯಾವ್ದ್ರಿ ಸಂಕೋಲಾದಾಗ ಹೋಗಿ ಎಮ್ಮಿ ತಂದಿವ್ರಿ. ಹಂಗ ಸುಮ್ಮ ಅವ್ರ ಕೂಡ ಒಂದು ಮೇವು ಹಾಕೊಂಡು ಮೂರು ಹತ್ತು ಪದ್ಧತಿ ಇಟ್ಟಿವ್ರಿ ಮೇವು ಹಾಕೋದು. ಅದ್ರ ಮೇಲೆ ಅವು ಏನು ನಮಗೆ ಒಂದು ಎರಡು ಎಕರೆ ಹೊಲದ ಉತ್ಪನ್ನ ಉತ್ಪನ್ನ ಕೊಡ್ತಾವ್ರಿ. ಅದ್ರ ಏನು ದಾವಂತಿಲ್ಲ ಅಲ್ಲ ಸರ್, ಮೂರು ಹೊತ್ತು ಕೆಲಸ ಮಾಡ್ತಿವ್ರಿ. ಅವ್ಕು ಮುಂಜಾನೆ ಹೆಂಡಿ ಮಾಡಿ ಮೇವು ಹಾಕಿದೀವಿ ಅಂದ್ರಿ ಮುಸುರಿಟ್ಟೆ ಭಾಳ ಮಧ್ಯಾಹ್ನ ನೀರು ಕುಡಿಯಾಗ ಒಮ್ಮೆ ನೀರು ಕುಡ್ತಾವ್ರಿ. ಭಾಳ ಮತ್ತೆ ಸಂಜೆಗೆ ಮೂರು ಹೊತ್ತು ಮೇವು ಹಾಕ್ತಿವ್ರಿ. ಅದರಿಂದ ಗೊಬ್ಬರ ಲಾಭ ರೀ, ಕರ ಮರಿ ಲಾಭ ರೀ, ಹೈನ್ ಲಾಭ ರೀ. ಅದನ್ನೆಲ್ಲ ಲೆಕ್ಕ ತಗ್ರ ಒಂದ್ ಎರಡ್ ನಾಲ್ಕು ಎಕರೆ ಉತ್ಪನ್ನದಟ್ಟ ಉತ್ಪನ್ನ ಬರ್ತದೆ ಸರ್. ಗುದ್ದಾಟ ಮಾಡಿದ್ರಲ್ಲ ಸರ್, ಕರ ಮರಿ ಲಾಭ ರೀ. ಹ್ಯಾಂಡ್ ಭಾಳ ಹೆಚ್ಚಿಂದಲ್ರಿ ಗೊಬ್ಬರ ರೀ. ಈಗ ನಮ್ಮ ಹೊಲಗಳಿಗೆ ನಮ್ಮ ಹತ್ತು ಎಕರೆ ಈಗ ತುಂಬಿ ಮತ್ತೆ ಎಲ್ಲಿ ಹಾಕೊಂಡು ಅನ್ನೋಕೆ ತಯಾರಾಯ್ತು. ಅದು ಭಾಳ ಹೆಚ್ಚಿಂದ್ರಿ ಹೈನುಗಾರಿಕೆ ಒಳಗೆ. ಹೈನುಗಾರಿಕೆ ಒಳಗು ನಾನಾ ತರ ಈ ಕುರಿ ಸಾಗಾಣಿಕೆ ಬಂದವ್ರಿ. ನಮ್ಗೆ ಎಮ್ಮಿದ ಪಾಡ ಎಮ್ಮಿ ಮಾಡಿವ್ರಿ ಸರ್, ದ್ರಾಕ್ಷಿ ಕೂಡ ಎಮ್ಮಿ. ಉಳಿದ ಕಬ್ ಮಾಡ್ಕೊಂಡ್ಬಿಟ್ಟಿವ್ರಿ. ಕಬ್ಬಿಂದ ಏನಾದ ಹಂಗ ಒಂಥರ ಹಂಗ ಹೊಂಟ ಬಿಟ್ಟೈತಿ. ಹೈನುಗಾರಿಕೆ ದ್ರಾಕ್ಷಿಗೆ ಒತ್ ಕೊಟ್ಟ ಕೆಲಸ ಮಾಡ್ತೀವಿ ಸರ್. ಯಾವ ತಳಿ ಅದಾವ ನಿಮ್ಮಲ್ಲಿ ಹಿಂಡು ದನಗಳು? ಮುರಾದ ತಳಿ ಅದಾವ್ರಿ, ಮುರಾದ ತಂದಿವ್ರಿ. ಅವು ಇಲ್ಲಿ ಎಲ್ಲಿ ತುಟ್ಟ ಅಂತೇಳಿ ಸಾಂಕೋಲಾಕ ಹೋಗಿ ತಗೊಂಬಂದಿವ್ರಿ ಸರ್. ಅಲ್ಲಿ ತಗೊಂಬಂದಿವ್ ನಮ್ಗೆ ಚಲೋನ ಹೊಂಟವ್ರಿ, ಹಿಂಡಾಕೂ ಚಲೋ ಅದಾವ್ರಿ, ಎಲ್ಲಾಕೂ ಚಲೋ ರೀ. ಮತ್ತೆ ಹಿಂದ ಹೆಣ್ಮಕ್ಳು ಇಲ್ಲಿ ಗಂಡ್ಮಕ್ಳು ಇಲ್ಲಿ ಸಾದ್ ಮನುಷ್ಯ ಇದ್ದಂಗೆ ಸರ್. ಮುಂದೆ ಆದ್ರೆ ಹಿಂದ್ ಬೆನ್ನತ್ತು ಅಂತ ತಳಿ ರೀ ಅದು. ಎಮ್ ಎಟ್ಟು ಇದು ದಾನ್ಲಿ ಇಲ್ರಿ, ಹಿಂಡಾಕು ಹಂಗಾರಿ, ಮೇವು ತಿನ್ನಾಕು ಹಂಗಾರಿ. ಸಾಚ ಸಂಬಂಧ ಒಂದು ಚಲೋ ಅತ್ತಣ ಮಾಡಿವ್ರಿ, ನಮ್ಗೆ ಚಲೋ ಅನ್ಸೈತ್ರಿ. ಈಗ ಏನು ಹಾಲು ಉತ್ಪಾದನೆ ಆಗ್ತದೆ, ಎಷ್ಟು ಹಾಲು ಉತ್ಪಾದನೆ ಆಗ್ತದೆ, ಮತ್ತೆ ನೀವು ಎಲ್ಲಿ ಯಾರಿಗೆ ಹಾಕ್ತಾ ಇದ್ದೀರಿ? ನಾವು ಇಲ್ಲಿ ದೇವ್ರಗೆನೂರ್ ನಮ್ಮಲ್ಲಿ ಇದು ಇಲ್ರಿ, ಡೇರೆ ಇಲ್ಲ ಸರ್. ದೇವ್ರಗೆನೂರ್ಗೆ ಹೋಗಿ ಹಾಕ್ತಿವ್ರಿ ಸರ್. ಅದು ನಮ್ಗೆ ಪ್ಯಾಟ್ ಬಿದ್ದಂಗೆ ರೊಕ್ಕ ಹಾಕತ್ರಿ, ಅದು ಬೋನಸ್ ಬರ್ತೈತ್ರಿ. ನಾವು ಏನೋ ಇದು ಇದ್ದಾಗ ಒಬ್ಬ ಗೌಳಿಗೆ ಏನೋ ಬರ್ತಾನ್ರಿ, ಗೌಳಿಗೆ ಹಾಕ್ತಿವ್ರಿ ಲಾಸ್ ಆಗತ್ರಿ. ಯಾಕಂದ್ರೆ ರೇಟ್ ಕಮ್ಮಿ ತೊಗೊತಾನ್ರಿ, ಕಾಟ ಹೊಡುತ್ತಾನ. ಹಿಂಗಾಗಿ ಅದು ಕಮ್ಮ ಅಂದ್ರೆ ಇದಕ್ಕೆ ಕೊಟ್ಟದ ಸ್ವಲ್ಪ ಲಾಭ ಆಕತ್ರಿ. ನಮ್ಮ ದಿವಸಕ್ಕೆ 25-30 ಹಾಕಿವ್ರಿ, ಮೂರ್ ಎಮ್ಮಿ ರೀ, ಎರಡು ಹೊತ್ತು ಹಾಕ್ತಾರ. ಇದ್ರ ಮೇಲೆ ಮತ್ ಮಗ್ಲ ಆಕಳೊಂದ ಜವಾರಿ ಆಕಳದವ್ರಿ, ಅವನೇ ನಾವು ಮನೆಗೆ ಹೊಂತೀವ್ರಿ. ಈ ಎಮ್ಮಿ 4 ಎಮ್ಮಿ ಅದನ್ನ ಡೈರೆಕ್ಟ್ ಹಾಕ್ತಾರೆ ಸರ್. ಎಮ್ಮಿದು ಚಲೋ ಅನ್ಸೈತ್ರಿ ನಮ್ಗೆ. ಅಂದ್ರೆ ಯಾರ ತರದ ಏನ್ ಮಾಡಿರಿ, ಕಾಲಾಗ ಕಾಂಕ್ರೀಟ್ ಮಾಡಿ ಅದ್ರ ಜ್ವಲ್ಗಳು ಎಲ್ಲ ತೊಳೆದಿದ್ದು, ಸಡ್ ತೊಳೆದಿದ್ದು, ಉಚ್ಚಿದ್ದು ಎಲ್ಲ ಹೋದ ತಿಪ್ಪಿಷ್ಟ ಹಾಕಕ್ಕೆ ಸರ್. ಅಲ್ಲೊಂದು ಹಾಫ್ ಎಚ್ ಮೋಟರ್ ಇಂದ ಪೈಪ್ ಲೈನ್ ಕನೆಕ್ಷನ್ ಕೊಟ್ಟಿವ್ರಿ. ಕಬ್ಬಿಗೆ ಆತು, ದ್ರಾಕ್ಷಿಗೆ ಆತು, ಅದೆಲ್ಲ ಹೋಗ್ಬಿಡ್ತೈತ್ರಿ. ಅದು ಒಂದ್ ಲಾಭ ರೀ. ಅದಕ್ಕೆ ಹುಳ ತಯಾರಕ್ಕವ್ರಿ, ಎರಿ ಹುಳ, ಎರಿ ಹುಳ ರೀ. ಆ ಹುಳ ತಯಾರಾಗಿ ಪೀಕ್ ನಾವು ಏನಾದ್ರೂ ತಪ್ಪಲಿ ಯಾವ್ದ ಗಿಡ ತಪ್ಪಲ್ ಬಡ್ಡಾಗ ಹೋಗಿ ಇನ್ನು ಸರಿಸಿ ನೋಡ್ರಿ, ಆ ಹುಳ ಇದ್ದೇ ಐತ್ರಿ. ಕಬ್ಬಿನ ಪಡ್ದಾಗ ಹೋಗಿ ಕೆದ್ರಿ ನೋಡ್ರಿ, ಹುಳ ಐತೈ. ಅದನ್ನೆಲ್ಲ ತಿಂದ ಮಣ್ಣು ಮಾಡಿ ಗೊಬ್ಬರ ಕೊಡು ತಾಕತ್ ಐತ್ರಿ. ಅದು ನಾವು ಬಾಳೆ ಹೆಚ್ಚಿನ ಸರ್. ಈಗ 4 ವರ್ಷದಿಂದ ಒಟ್ಟ ಪಡ್ದಾಗ ಹೋದ್ರೆ ಎಲ್ಲಿ ನೋಡ್ತೇ ಅಲ್ಲಿ ಹುಳನ ರೀ, ಹಂಗ ತಯಾರಾಗಿತ್ತು. ಏನ್ ಹಾಕಿವಪ್ಪ ಇದಕ್ಕೆ ಇಟ್ಟು ಬೆಳಸಾಕ ಕತ್ತಲ್ ಬಿದ್ದಿತ್ರಿ ಒಳಗ. ಓ ಮಳೆ ಅವಕಾಳ ಮಳಿ ಗಾಳಿ ಅದನ್ನ ಮಣಿ ಬಾರಿ ಪಡಾನ ಅರ್ಧ ಪಡ ಬೆತ್ತರಿ, ಒಟ್ಟು ಬೆಳೆದಿತ್ತು ಸರ್. ಅದಕ್ಕೇನ ಇಲ್ಲಿ ನೋಡ್ರಿ, 1/2 HP ಮೋಟರ್ ಇದು ಎಂಜಲ್ ಬೆಳೆದದ್ದು, ಅದ್ ಕನೆಕ್ಷನ್ ಕೊಟ್ಟದ್ ಹಂಗ ಬೆಳೆದ್ ಬಿಟ್ಟಿತ್ರಿ. ಬಹಳ ಬೆಳೆದಿತ್ರಿ. ಎಲ್ಲಾರು ಯಾವ ಗೊಬ್ಬರ ಹಾಕಿ ಅಂದ್ರೆ ನಾ ಏನು ಹಾಕಿಲ್ರಿ, DAP ಇದು ಯೂರಿಯಾ ಇದನ್ನ ಸ್ವಲ್ಪ ಹಾಕಿ ಪೊಟ್ಯಾಸ್ ಹಾಕಿದಿವ್ರಿ. ಅದ್ರ ಮೇಲೆ ಅದಕ್ಕಿಂತ ಹೆಚ್ಚು ಅದನ್ನ ಒಂದ್ ಪಾಲ್ ಹಾಕಿದ್ರೆ ಎರಡು ಪಾಲ್ ಇದನ್ನ ಬಿಡವ್ರಿ ನೀರಾಗ. ಮೋಟರ್ ಚಾಲು ಆಯ್ತು, ಡ್ರಿಪ್ನಾಗ ಕನೆಕ್ಷನ್ ಕೊಟ್ಬಿಡವ್ರಿ. ಅದ್ರದಿಂದ ಬಾಳಿ ನಾಟ್ ನೇಟ್ ಬಂದಿತ್ರಿ, ಗಿಡ ವಜ್ಜಾಗಿ ಗಾಳಿಗೆ ಬಿದ್ದು ಬಿಡ್ತು ಸರ್. ಹಿಂಗಾಗಿ ನುಕ್ಸಾನ ಆದ್ರೂ ನಮ್ಗೆ ಅರ್ಧ ಪಡ ಇದ್ರು ಮರಿ ವರ್ಷ ಏಕ ಪಡ ಬತ್ರಿ, ಮತ್ತೆ ಚಲೋ ಆತ್ರಿ. ಅದು ನಾವು ತೆಗೆದಿವ್ರಿ, ಈಗ ಅದನ್ನ 2 ವರ್ಷ ಇಟ್ಟ. ಈ ಕಬ್ಬಿಗೆ ಅದಾಯ್ತು ನೋಡ್ರಿ ಕನೆಕ್ಷನ್, ಈಗ ಮೋಟರ್ ಆಪ್ಚು ಕಬ್ಬಿಗೆ ಚಾಲು ಐತ್ರಿ. ನಾವು ಅಟ್ಟಿದ್ದು ನಮಗ ಅದು ಅನಿಸೈತೆ, ನನ್ದು ಅದು ಬಹಳ. ನೀರಾವರಿ ಹೆಂಗಾಗ್ತದೆ ನಿಮ್ಮಲ್ಲಿ? ಏನ್ ಬೋರಿನ ಮೇಲೆ ಐತ್ರಿ ಸರ್, ಕಿನಾಲ್ ಐತಿ ಸರ್. ಕಿನಾಲ್ ನೀರು ತಳಗ ನಮ್ ಬಾಯಿನ ಕೊಡೋದವ್ರಿ, ಕಿನಾಲ್ ಹೋದವ್ರಿ. ಕಿನಾಲ್ ನೀರಿನ ನಮ್ ಭೂಮಿಗೆ ಹಸುವಂಗಿಲ್ರಿ. ಅದು ನಮ್ಮಲ್ಲಿ ಕಿನಾಲ್ ಹಾಡಿ ಗುಮ್ಮಿಗೆ ನೀರು ಹೋದು ಮುಂದಿನ ಭೂಮಿಗೆ ಹೊಕ್ಕತ್ರಿ. ನಾವು ಪೈಪ್ ಲೈನ್ ಮಾಡಿ ಬೋರ ನಮ್ ಚಲೋ ಆಗ್ಯಾವ್ರಿ ಸರ್. ಈಗ ಮೊನ್ನೆ ಒಂದು 15 ದಿನ ಮುಂದೆ ಬೋರ್ ಹಾಕಿನಿ, 15 HP ಮೋಟರ್ ನೀರು ಹೋಗ್ತೈತ್ರಿ ಬೋರ್. ಆ ನೀರ್ನ ಎಲ್ಲಾ ಕಡೆ ಸಪ್ಲೈ ಹಾಕತ್ರಿ. ಎರಡು ಬೋರ್ ಅದಾವ್ರಿ ಸರ್, ಬಾ ಐತಿ. ನೀರಿನ ಅನುಕೂಲ ಬಾಳ ಐತಿ ಸರ್. ಏನ್ ನಮ್ ಕಿನಾಲ್ ಆತ್ರಿ, ನೀರಿನ ಬಾಳ ಅನುಕೂಲ ರೀ. ಅಂದ್ರ ಕೆನಾಲ್ ಇರೋದ್ರಿಂದ ನಿಮ್ಮ ಬೋರ್ವೆಲ್ ಸಹಿತ ಅಂತರ್ಜಲದ ಮಟ್ಟ ಏನ್ ಹೆಚ್ಚಾಗಿದೆ, ಅದರಿಂದ ಕೂಡ ನಿಮಗೆ ಅನುಕೂಲ ಆಗ್ಯದ ಅಂತೀರಿ? ಅದರಿಂದ ಸರ್, ಕೆನಾಲ್ ಆಗೋಕ್ಕಿಂತ ಮೊದಲು ನಮ್ಮ ಬೋರ್ಗಳು ಇದ್ರು ಸರ್, ಒಂದ್ 5 ನಿಮಿಷ ಹೋಗುದಿಲ್ಲ 10 ನಿಮಿಷ ಬಂದಿರು ಕಟ್ ಮಾಡಿ ಮಾಡಬೇಕು ಸರ್. ಈಗ 15 HP ಮೋಟರ್ ಏಕ ಹೊಡ್ತಾವ್ರಿ ಕೆನಾಲ್ ಪುಣ್ಯರ್ ಸರ್. ನಮ್ಗೆ ಉಳಿದಕ್ಕಿಂತ ಕೆನಾಲ ಬಹಳ ನಮ್ಮ ಊರಿಗೆ ಇದು ಕೆನಾಲ್ ಬಂದಿಂದ ಇಟ್ಟು ಇಂಪ್ರೂವ್ ಆಗಿ ನಮ್ಮ ಎಲ್ಲಾ ರೈತರು ನಮ್ಮೂ ಇಲ್ಲಿ ಎಲ್ಲಾ ಪರಿಸ್ಥಿತಿ ಹಂಗಿದ್ದೂರಿ, ಏನ್ ಕೆನಾಲ್ ಆತ್ರಿ ಬಹಳ ಇಂಪ್ರೂವ್ ಆತ್ರಿ ಭಾರಿ. ಇದು ಎಷ್ಟು ವರ್ಷದ ಮಾತಿದು? ಈಗ 15ನೇ ವರ್ಷ ಏನು ಚಾಲು ಐತ್ರಿ ಕೆನಾಲ್ ಬಂದ್ರಿ. ಅಂದ್ರ ಕೆನಾಲ್ ಆದ 5-6 ವರ್ಷ ಏನ್ ನಮ್ಗೇನು ಇಂಪ್ರೂವ್ ಆಗಿಲ್ರಿ. ಅವ ನೀರ್ ಬರೋನ್ ಮತ್ ಬ್ಯಾಸಿಗೂ ಬಂದಾಗ್ರಿ. ಈಗ ಏನ್ 12 ತಿಂಗಳ ಆಗ್ಬಿಡಾಕ್ತಾವ್ರಿ. 12 ತಿಂಗಳ ನೀರ ಭೂಮಿಯೊಳಗೆ ಅಂತರ್ಜಲ ಹೆಚ್ಚಾತಲ್ರಿ, ಬೋರ್ಗಳು ಹೆಚ್ಚಾದ್ರು ಕಾಯಂ ಉಳಿದ್ ಬಿಟ್ಟು. ಅವಾಗೊಂದ್ 5-6 ವರ್ಷ ಕೆನಾಲ್ ಬಂದ್ ಆತಿಲು 4 ದಿನದಾಗ ಮತ್ ಬ್ಯಾಸಿಗೆ ಇದು ಆಗಿ ಬೋರ್ಗಳು ಬಂದಾಗಿ ಮಾತ್ರ ರನ್ ಆಗು ಸರ್. ಈಗ ಹಂಗಿಲ್ರಿ, ಈಗ ಕಾಯಂ 12 ತಿಂಗಳು ನಮಗ ಒಟ್ಟ ಮಳೆಗಾಲ ಇದ್ದಾಗ ನೋಡ್ರಿ ಏನು ಹೊಳೆ ಸಾಲದವ್ರು ಹೆಂಗ ಆ ಪ್ರಕಾರದಿವ್ರಿ ಸರ್. 8 ತಿಂಗಳು ನೀರ್ ಬಿಡ್ತಾನ್ರಿ, ಅದರಿಂದ ನಮ್ಮ ಭೂಮಿಗೆ ಏನು ಇಫೆಕ್ಟ್ ಇಲ್ಲ, ಚಲೋ ಐತಿ ಸರ್. ಎಂದ್ ಬಂದೈತೆ ಅಂದ್ರೆ ಅನುಕೂಲ ಆಗೈತ್ರಿ. ನೀರನ್ನ ಕಾಳಜಿ ಪೂರ್ವಕವಾಗಿ ಉಪಯೋಗ ಮಾಡ್ಕೊಳ್ಬೇಕು. ಒಂದ್ ವೇಳೆ ಹೆಚ್ಚು ಕಡಿಮೆ ಮಾಡಿದೀವಿ ನಾವು ನೀರು ಉಪಯೋಗ ಮಾಡೋದಂತಂದ್ರ ಭೂಮಿ ಮೇಲೂ ಕೂಡ ಬಹಳಷ್ಟು ಪರಿಣಾಮಗಳಾಗ್ತಾವ, ಸವಳು ಜವಳು ಆಗುವಂತದ್ದಾಗ್ತದ. ಇದ್ರ ಬಗ್ಗೆ ನೀವು ಹೆಚ್ಚಿನ ಕಾಳಜಿ ತಗೊಳ್ತಾ ಇದ್ದೀರಿ ನೀರು ಸರಿಯಾಗಿ ಬಳಕೆ ಮಾಡೋದ್ರ ಕಡೆ? ಹೌದು ಸರ್, ಸರಿಯಾಗಿ ಬಳಕೆ ಮಾಡ್ತೀವಿ ಸರ್. ಹಚ್ಚಿ ಎಲ್ಲಿರೋದು ಹೋಗಿ ಕೂತು ಅದ ನೀರಲ್ಲಿ ತುಗೋತಾರೆ ಭೂಮಿ ಕೆಟ್ಟು, ನೀರು ವೇಸ್ಟ್ ರೀ, ನಮ್ಮ ಭೂಮಿನೂ ವೇಸ್ಟ್ ಆಗೈತೆ. ಅದ್ ಎಷ್ಟು ಪ್ರಮಾಣ ಬಿಡ್ಬೇಕು ಕಟ್ಟ ಮಾಡಿ ಬಿಡ್ತೀವ್ರಿ ಸರ್. ಅಂದ್ರೆ ಅದಕ್ಕೆ ನಿಮ್ ಭೂಮಿಗೆ ಚಲೋ ರೀ, ನಮಗೂ ಚಲೋ ರೀ. ಮತ್ತ ಹಂಗ ಚಾಲು ಮಾಡಿ ಹೊಳೆದಾಂಡೆ ಅವ್ರ ಗತೆ ಬಿಟ್ಟು ಅಂದ್ರೆ ಎಲ್ಲರ ಅದ ಎಲ್ಲಿ ಭೂಮಿ ಕೆಟ್ಟ ಸವಳ ಜವಳ ಆಗುತ್ತೆ ಸರ್. ಅದು ಆಯ್ತು ಕೆಡ್ದೈತೆ, ಹಂಗ್ ಮಾಡಲ್ಲ ಸರ್. ನಾವು ಮುಂದಿತ್ತು ಅದಕ್ಕೆ ಎಷ್ಟು ಪ್ರಮಾಣ ಬಿಡ್ಬೇಕು ಕಟ್ಟ ಮಾಡ್ತೀವಿ. ಈಗ ಇಂಥ ಒಂದು ದ್ರಾಕ್ಷಿ ಅನ್ಬಹುದು ಅಥವಾ ಈಗ ನೀವೇನು ಹೈನುಗಾರಿಕೆ ಮಾಡ್ತಾ ಇದ್ದೀರಿ, ಕಬ್ಬು ಬೆಳೀತಾ ಇದ್ದೀರಿ, ಇವನ್ನೆಲ್ಲ ವೈಜ್ಞಾನಿಕವಾಗಿ ಬೆಳಿಬೇಕು ಅಂತಂದ್ರ ಸ್ವಲ್ಪ ತಂತ್ರಜ್ಞಾನದ ಅವಶ್ಯಕತೆ ಕೂಡ ಇರ್ತದ. ಅದ್ರ ಬಗ್ಗೆ ಮ್ಯಾಲಿಂದ ಮ್ಯಾಲ ನಿಮಗೆ ಮಾರ್ಗದರ್ಶನ ಬೇಕಾಗ್ತದ. ವಿಜ್ಞಾನಿಗಳ ಜೊತೆಗೆ ನೀವೇನಾದ್ರೂ ಸಂಪರ್ಕದೊಳಗಿದ್ದೀರಿ, ಅವ್ರು ಹೇಳುವಂತದ್ದು ಹೊಸ ವಿಷಯಗಳನ್ನ ನಿಮ್ಮ ಹೊಲದೊಳಗೆ ಅಳವಡಿಸಿಕೊಳ್ಳುವಂತದ್ದು, ಮತ್ತೆ ಯಾವ್ದಾದ್ರು ಒಂದು ತಂತ್ರಜ್ಞಾನ ಬಂತು ಅಂತಂದ್ರೆ ಅದ್ರ ಬಗ್ಗೆ ಕೇಳಿ ನೀವು ಅನುಕೂಲ ಮಾಡಿಕೊಳ್ಳುವಂತದ್ದು ಹಿಂಗೇನಾದ್ರೂ ನೀವು ಮಾಡ್ತಾ ಇದ್ರಿ? ಇಲ್ಲ ಸರ್, ನಾವಿನ್ನ ಇನ್ನೂವರೆಗೆ ಯಾರನ್ನು ಮಾಡಿಲ್ರಿ. ಯಾರನ್ನು ಕೇಳಿದ್ರೆ ಹೇಳ್ತಾರೆ, ಪ್ರತಿಯೊಬ್ಬರು ಬರ್ತಾರು ಅದನ್ನ ಹಾಕ್ಬೇಕು ಇದನ್ನ ಹಾಕ್ಬೇಕು ಹಿಂಗ್ ಮಾಡ್ಬೇಕು ಹೇಳ್ತಾರೆ ಸರ್. ನಾವಿನ್ನ ನಂಬಿಲ್ಲ ಸರ್, ನಮ್ ಸಣ್ಣತಿಂದ ಮಾಡಕತ್ತೀವ್ರಿ. ಇನ್ ಮೇಲೆ ಏನೋ ನಮ್ಮ ಮಕ್ಕಳು ಇನ್ ಮತ್ತೆ ಇನ್ ಅವ್ರತಿ ಕೇಳಿ ಏನ್ ಮಾಡ್ಬೋದ್ರಿ, ನಮ್ಮ ತಿಳುವಳಿಕೆಯಿಂದ ನಮ್ ಸಣ್ಣತನದಿಂದ ಮಾಡಿ ಸರ್. ಉಳಿದವ್ರನ್ನ ಯಾರನ್ನು ಸಲಹೆ ತಗೊಂಡಿಲ್ಲ, ಯಾರನ್ನು ಕರೆಸಿಲ್ಲ, ಯಾರನ್ನು ಕೇಳಿಲ್ಲ, ಏನು ಮಾಡಿಲ್ಲ ಸರ್. ಈಗ ಒಟ್ಟು ನೀವು ದ್ರಾಕ್ಷಿ ಅದ್ರ ಜೊತೆಗೆ ಹೈನುಗಾರಿಕೆ, ಒಟ್ಟು ನಿಮ್ಮ ಏನು ತೋಟದೊಳಗೆ ಏನು ನೀವು ಬೆಳೀತಾ ಇದ್ದೀರಿ, ವಾರ್ಷಿಕವಾಗಿ ಎಷ್ಟು ಆದಾಯ ನಿಮಗ ಬರ್ತಾ ಇದೆ, ಎಷ್ಟು ಖರ್ಚು ಆಗ್ತದ, ಮತ್ತ ಈ ಜೀವನ ಹೆಂಗ ಅನಿಸ್ತದ? ರೈತಕ್ಕೆ ಜೀವನ ಬಹಳ ಆರಾಮ್ ಸರ್. ನಮಗೆ ಯಾವ ಟೈಮ್ ಟೇಬಲ್ ಬರಬೇಕಾ ತಂಬ ಒತ್ತಬೇಕು ಒಳಗೆ ಕರ್ಕೋದು ಇಲ್ಲಿಕ್ಕಿಲ್ಲ ಅಂತದ್ ಏನಿಲ್ಲ ಸರ್. ಬೇಕಾದಾಗ ಕೆಲಸ ಮಾಡಬಹುದು, ಬೇಡದಾಗ ಬ್ಯಾಸರಾಗಿ ನಾವು ರೆಸ್ಟ್ ತಗೋಬಹುದ್ರಿ, ಅದೇನ್ ತೊಂದ್ರೆ ಇಲ್ರಿ. ಆದಾಯ ನಾವು ದುಡ್ದಂಗ ಪಗಾರ ನೋಡಿ ಸರ್, ಹೆಂಗ್ ದುಡಿತೀವಿ ಹಂಗ ನಮಗ್ ಪಗಾರ ಬರ್ತೈತ್ರಿ. ಮತ್ ನಮ್ದು ನೀರಾವರಿ ಐತಿ ಅಂತೇಳಿ ಇಲ್ಲಿ ನೀರ್ ಹಚ್ಚಿ ನಾವು ಊರಾಗ ಅಡ್ಡಾಡಿದ್ರೆ ಹೆಂಗ ನಮಗ್ ಸಾಧ್ಯಲ್ರಿ. ನಾವು ಇಲ್ಲೇ ಕೊಟ್ಟು ಶ್ರಮ ಪಟ್ಟು ಲೈನ್ ಇರುವವರಿಗೆ ನಿತ್ ದುಡಿದು ಅದಕ್ಕೆ ಏನ್ ಟೈಮ್ ಸ್ಟೀರಿ ಹಾಕ್ಬೇಕು ಹಾಕಿದ್ರೆ ಅದು ನಮಗ ಕೈ ಇಡುತ್ತೆ ಸರ್. ಮತ್ತ ಅದ್ರ ನಾವು ದಾವತಿ ಬೇಕಲ್ಲ ಸರ್, ನಾವ್ ಹೆಂಗ್ ದುಡ್ದಟ್ ಪಗಾರ ನಮಗ ಪಗಾರ ಸಿಗ್ಬೇಕಾದ್ರೆ ದುಡ್ದಾಗ ಪಗಾರ ಸಿಗುತ್ತೆ ಸರ್. ಅದೊಂದು ದುಡಿಬೇಕ್ರಿ ಸರ್, ನಾವು ದುಡಿತೀವ್ರಿ ಸರ್. ಯಾರನ್ನೂ ಸಲಹೆ ತಗೊಂಡಿಲ್ಲ, ಇಲ್ಲಿ ನಮ್ ಸ್ವಂತದಿಂದ ಮಾಡ್ತೀವಿ ಸರ್. ಅದಕ್ಕೇನ ಇದು ಇಲ್ಲ ಸರ್. ಯಾರಾದ್ರೂ ನಿಮ್ ಜೋಡಿ ಮಾತಾಡಬೇಕು ಅಂತಂದ್ರೆ ಅವರಿಗೆ ನಿಮ್ಮ ಮೊಬೈಲ್ ನಂಬರ್ ಕೊಡ್ತೀರಿ? ಕೊಡ್ತೀವಲ್ಲ ಸರ್, 9983079. ಆತ್ಮೀಯರೇ, ಮಾದೇವಪ್ಪ ಕಂತಿ ಅವರು ಹೇಳಿದಂತಹ ಮೊಬೈಲ್ ನಂಬರ್ ಅನ್ನ ನಾನು ಇನ್ನೊಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9908007379. ಈ ನಂಬರ್ ನ ಸಂಪರ್ಕ ಮಾಡಿ ತಾವು ಅವರ ಜೊತೆಗೆ ಮಾತಾಡಬಹುದು. ಒಳ್ಳೇದು ಕಂತಿಯವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ತಾವು ಮಾಡ್ತಾ ಇರುವಂತಹ ಕಪ್ಪು ದ್ರಾಕ್ಷಿ ಬೇಸಾಯ ಮತ್ತ ಅದರ ಮಾರಾಟ ಅಲ್ಲದೆ ಹೈನುಗಾರಿಕೆ ಏನು ತಾವು ವಿಶೇಷವಾಗಿ ಅದನ್ನು ಕೂಡ ನಂಬಿಕೊಂಡು ಸಾಕಷ್ಟು ಆದಾಯವನ್ನು ಮಾಡಿಕೊಳ್ತಾ ಇದ್ದೀರಿ, ಈ ಎಲ್ಲ ವಿಚಾರಗಳ ಬಗ್ಗೆ ತಾವು ತಮ್ಮ ಅನುಭವಗಳನ್ನು ನಮ್ಮ ಎಲ್ಲ ರೈತರ ಜೊತೆಗೆ ಹಂಚಿಕೊಂಡಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಈಗ ರೇಣವ ಕೆ ಪೂಜಾರ್ ಹಾಗೂ ಸಂಗಡಿಗರಿಂದ ಸಂಪ್ರದಾಯ ಪದಗಳು. ಗಿಳಿಸ ಕೆರೆ ನ ಚಂದ್ರ ಕಲ ಮಾಟಾರ ಮುಂದೆ ಆಡೇವ ಕಾಂದ ನನ್ನೆ ಚಂದ ಅಲಕ ಸದಾ ಬೇಟೆ ಗ್ಯಾಲ ನಿನ ಮ್ಯಾಲೇಟೆ ಬಾಲನ ಮ್ಯಾಲೆ ಮನ ಬೇಟೆ ಗೆಳೆ ಸಕರೇನು ಚಂದ ಬಾಲನ ಮ್ಯಾಲೆ ಮನ ಬೇಟೆ ಗೆಳೆ ಸಕರೇನು ಚಂದ ಬಾಲನ ಮ್ಯಾಲೆ ಮನ ಬೇಟೆ ಗೆಳೆ ಸಕರೇನು ಚಂದ ಬಾಲನ ಮ್ಯಾಲೆ ಮನ ಬೇಟೆ ಗೆಳೆ ಸಕರೇನು ಚಂದ ಉಪಕ ಸದಾ ಬೇಟೆ ಚೇತಾನಿನ ಮ್ಯಾಲೇಟೆ ಪುತ್ರನ ಮ್ಯಾಲೆ ಮನ ಬೇಟೆ ಗೆಳೆ ಸಕರೇನು ಚಂದ ಪುತ್ರನ ಮ್ಯಾಲೆ ಮನ ಬೇಟೆ ಗೆಳೆ ಸಕರೇನು ಚಂದ ಪುತ್ರನ ಮ್ಯಾಲೆ ಮನ ಬೇಟೆ ಗೆಳೆ ಸಕರೇನು ಚಂದ ಪುತ್ರನ ಮ್ಯಾಲೆ ಮನ ಬೇಟೆ ಗೆಳೆ ಸಕರೇನು ಚಂದ ಸಕರೇನು ಚಂದ ಕಲ್ಲ ಮಾಟ ಮುಂದ ಆಡೇ ಬಾಕಂದ ನನ್ನಿಂದ ಗೆಳೆ ಸಕರೇನು ಚಂದ ಆಡೇ ಬಾಕಂದ ನನ್ನಿಂದ ಗೆಳೆ ಸಕರೇನು ಚಂದ ಆಡೇ ಬಾಕಂದ ನನ್ನಿಂದ ಗೆಳೆ ಸಕರೇನು ಚಂದ ಆಡೇ ಬಾಕಂದ ನನ್ನಿಂದ ಗೆಳೆ ಸಕರೇನು ಚಂದ ಮಟವಾ ಮಟವಾ ಕಟದಾರ ದ್ರಾಕ್ಷಿ ಕದವೆಲ್ಲೆ ಗೆಳೆ ಸಕರೇನು ಚಂದ ಕಟದಾರ ದ್ರಾಕ್ಷಿ ಕದವೆಲ್ಲ ಗೆಳೆ ಸಕರೇನು ಚಂದ ಕಟದಾರ ದ್ರಾಕ್ಷಿ ಕದವೆಲ್ಲ ಗೆಳೆ ಸಕರೇನು ಚಂದ ಕಟದ ನರೋ ದ್ರಾಕ್ಷಿ ಕದವೆಲ್ಲ ಶರಣ ಬಸವೇ ಮಠವೈತ್ರಿ ಬಾಳೆ ವನದಾಗ ಗೆಳೆ ಸಕರೇನು ಚಂದ ಮಠವೈತ್ರಿ ಬಾಳೆ ವನದಾಗ ಗೆಳೆ ಸಕರೇನು ಚಂದ ಮಠವೈತ್ರಿ ಬಾಳೆ ವನದಾಗ ಗೆಳೆ ಸಕರೇನು ಚಂದ ಮಠವೈತ್ರಿ ಬಾಳೆ ವನದಾಗ ಗೆಳೆ ಸಕರೇನು ಚಂದ ಗೆಳೆ ಸಕರೇನು ಚಂದ ಕಲ್ಲ ಮಾಟ ಮುಂದೆ ಆಡೇ ಬಾಕಂದ ನನ್ನಿಂದ ಗೆಳೆ ಸಕರೇನು ಚಂದ ಆಡೇ ಬಾಕಂದ ನನ್ನಿಂದ ಗೆಳೆ ಸಕರೇನು ಚಂದ ಆಡೇ ಬಾಕಂದ ನನ್ನಿಂದ ಗೆಳೆ ಸಕರೇನು ಚಂದ ಆಡೇ ಬಾಕಂದ ನನ್ನಿಂದ ಗೆಳೆ ಸಕರೇನು ಚಂದ ಆಸ ಬಂಡೆಯ ಮೇಲೆ ಆದ ಓದವಾರೇ ಪಾದ ಮೂಡವ ಪರಿಪರಿಯೇ ಗೆಳೆ ಸಕರೇನು ಚಂದ ಪಾದ ಮೂಡವ ಪರಿಪರಿಯೇ ಗೆಳೆ ಸಕರೇನು ಚಂದ ಪಾದ ಮೂಡವ ಪರಿಪರಿಯೇ ಗೆಳೆ ಸಕರೇನು ಚಂದ ಪಾದ ಮೂಡವ ಪರಿಪರಿಯೇ ಗೆಳೆ ಸಕರೇನು ಚಂದ ಪಾದ ನಮೂಡವ ಪರಿಪರಿಯೇ ಶರಣ ಬಸವೇ ಇಲ್ಲದ ಗ್ಯಾರ ಜಳಕಾಕ ಗೆಳೆ ಸಕರೇನು ಚಂದ ಇಲ್ಲದ ಗ್ಯಾರ ಜಳಕಾಕ ಗೆಳೆ ಸಕರೇನು ಚಂದ ಇಲ್ಲದ ಗ್ಯಾರ ಜಳಕಾಕ ಗೆಳೆ ಸಕರೇನು ಚಂದ ಇಲ್ಲದ ಗ್ಯಾರ ಜಳಕಾಕ ಗೆಳೆ ಸಕರೇನು ಚಂದ ಗಲ್ಲ ಮೇಲೆ ಗಲ್ಲ ಗದ್ದೆ ಗಲ್ಲ ಪಾದ ಗಲ್ಲ ನಂದವಳಿ ಎಂಬ ಗಂಧ ಬಾವಾಲಿ ಗಚ್ಚಿನ ಗುಡಿಯ ಕ್ಯಾದೇ ಗುಣವ ಓ ಗ್ರಹಣಕ್ಕ ತಕ್ಕ ಕೊಳಕೊಂಡ ಗುರಿಗೆ ತಕ್ಕ ಗುಡಿಯಗ ನಿಲ್ಲೇಳ ಜಂಗ ಮರೊಳಗ ಜಾಣನೆ ಸಯ್ಯಪ್ಪ ನಮಾಟಂಗಿ ನಾ ಬಾಳೆ ಧರಸುವರು ಸಯ್ಯಪ್ಪ ನಮಾಟಂಗಿ ನಾ ಬಾಳೆ ಧರಸುವರು ಸಯ್ಯಪ್ಪ ನಮಾಟಂಗಿ ನಾ ಬಾಳೆ ಧರಸುವರು ಕಾಲಿಗೆ ತಕ್ಕ ಕಾಲಗರೆ ನಡವಿಗೆ ತಕ್ಕ ಪಟ್ಟಿ ಹೊಡೆದರ ಬರಳಿಗೆ ತಕ್ಕ ಓಂಬರ ಕೊರಳಿಗೆ ತಕ್ಕ ಏಕವಾಳೆ ಬಾಯಿಗೆ ತಕ್ಕ ಕಾರ ಮೀಸಿ ಕಣ್ಣಿಗೆ ತಕ್ಕ ಕಣ್ಣ ಕಂಕಣ ನಸಲಿಗೆ ತಕ್ಕ ಬೆಳ್ಳಿ ಅಂಗಿ ಬಂಗಾರ ಬಾಕು ಅಂಗರೇಸಿಮಿ ಮೂಡಲತ್ತಿಗೆ ಬಂದ ಒಕ್ಕಳ ಡುಮುಕು ಅಂತರೇಳ ಜಂಗಾಮರೊಳಗ ಜಾಡನೆ ಸಯ್ಯಪ್ಪ ನಮಾಟಂಗೆ ನಾ ಬಾಳೆ ದರಸುವರ ಸಯ್ಯಪ್ಪ ನಮಾಟಂಗೆ ನಾ ಬಾಳೆ ದರಸುವರ ಸಯ್ಯಪ್ಪ ನಮಾಟಂಗೆ ನಾ ಬಾಳೆ ದರಸುವರ ಅಕ್ಕ ಕೇಳ ಪಕ್ಕ ಎರಡ ಗೆಳೆಯ ಸಾಕ್ಯಾನೆ ಸ್ವಾಮಿ ಗೆಳೆಯ ಸಾಕ್ಯಾನೆ ರೇಖೆ ಬಲತೋ ರಾಮ ಸ್ವಾಮಿ ಸಾಗಿ ಹೋಗ್ಯಾವೆ ರೇಖೆ ಬಲತೋ ರಾಮ ಸ್ವಾಮಿ ಸಾಗಿ ಹೋಗ್ಯಾವೆ ರೇಖೆ ಬಲತೋ ರಾಮ ಸ್ವಾಮಿ ಸಾಗಿ ಹೋಗ್ಯಾರೆ ರೇಖೆ ಬಲತೋ ರಾಮ ಸ್ವಾಮಿ ಸಾಗಿ ಹೋಗ್ಯಾರೆ ಬಾಗಲದಾಗ ನೆಲದ ನವ್ವ ಬಾಲೋಳನ ಮಾನೆ ಸ್ವಾಮಿ ಬಾಲೋಳನ ಮಾನೆ ಬಾಲದ ಮ್ಯಾಲೆಟ್ಟ ನವ್ವ ನೀಲಿ ನಮಾನೆ ಬಾಲದ ಮ್ಯಾಲೆಟ್ಟ ನವ್ವ ನೀಲಿ ನಮಾನೆ ಬಾಲದ ಮ್ಯಾಲೆಟ್ಟ ನವ್ವ ನೀಲಿ ನಮಾನೆ ಬಾಲದ ಮ್ಯಾಲೆಟ್ಟ ನವ್ವ ನೀಲಿ ನಮಾನೆ ಕೊಟ್ಟಿ ಮ್ಯಾಲೆ ನೆಲದ ನವ್ವ ದೃಷ್ಟೋಳನ ಮಾನೆ ಸ್ವಾಮಿ ದೃಷ್ಟೋಳನ ಮಾನೆ ಒಟ್ಟಿ ಮ್ಯಾಲೆಟ್ಟ ನವ್ವ ಬಟ್ಟ ನಮಾನೆ ಒಟ್ಟಿ ಮ್ಯಾಲೆಟ್ಟ ನವ್ವ ಬಟ್ಟ ನಮಾನೆ ಒಟ್ಟಿ ಮ್ಯಾಲೆಟ್ಟ ನವ್ವ ಬಟ್ಟ ನಮಾನೆ ಒಟ್ಟಿ ಮ್ಯಾಲೆಟ್ಟ ನವ್ವ ಬಟ್ಟ ನಮಾನೆ ನಾಗನ ಹಾಕಿರ ದೇವಗನ ಹಾಕಿರ ನಾವೇ ನಾಲಾರೆ ಸ್ವಾಮಿ ನಾವೇ ನಾಲಾರೆ ನಾಲಾರೊಳಗ ಮೇಲ ನವ್ವ ಬಾಲಾದನ ಮಾನೆ ನಾಲಾರೊಳಗ ಮೇಲ ನವ್ವ ಬಾಲಾದನ ಮಾನೆ ನಾಲಾರೊಳಗ ಮೇಲ ನವ್ವ ಬಾಲಾದನ ಮಾನೆ ನಾಲಾರೊಳಗ ಮೇಲ ನವ್ವ ಬಾಲಾದನ ಮಾನೆ ಬಂಗಡಿಗಾರ ಡಂಕ ನಡೆದ ಬೆಂಕಿ ಅಂತವನೆ ಸ್ವಾಮಿ ಬೆಂಕಿ ಅಂತವನೆ ಲೆಂಕೆ ಸುಟಪರ ಲೆಂಕೆ ಗಾರೆ ಸೀತನು ತಂದಾನೆ ಲೆಂಕೆ ಸುಟಪರ ಲೆಂಕೆ ಗಾರೆ ಸೀತನು ತಂದಾನೆ ಲೆಂಕೆ ಸುಟಪರ ಲೆಂಕೆ ಗಾರೆ ಸೀತನು ತಂದಾನೆ ಲೆಂಕೆ ಸುಟಪರ ಲೆಂಕೆ ಗಾರೆ ಸೀತನು ತಂದಾನೆ ಸಾಕಬೇಕವನೀರ ಸರೋಕಾರ ಬಾಯಿದೋರೆ ಬಣ್ಣ ಮಯ ಬಣ್ಣ